ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್. ನಿಲಯದ ಸಂಜೆಯ ಪ್ರಸಾರವನ್ನು ಇದೀಗ ಆರಂಭ ಮಾಡುತ್ತಿದ್ದೇವೆ. ಸಮಯ 5:30:20. ನಿಲಯದ ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಗೆಳತಿ ನಿರ್ಮಲಾ. ಕಾರ್ಯಕ್ರಮ ಇದೀಗ ಆರಂಭ. ಕೇಳಿ ಚಿತ್ರಗೀತೆಗಳು. ರಂಗೀತರಂಗ ಚಿತ್ರಕ್ಕಾಗಿ ಗೀತೆಯನ್ನು ಬರೆದು ಸಂಗೀತ ನೀಡಿದ್ದಾರೆ ಅನೂಪ್ ಭಂಡಾರಿಯವರು. ಅಭಯ್ ಜೋಧ್ಪುರ್ಕರ್ ಅವರ ದನಿಯಲ್ಲಿ ಈ ಹಾಡು. ಸಂಜೆಗೆ ಜಾರುತ್ತಿದೆ, ಸದ್ದಿಲ್ಲದಂತೆ ಸಾಗುತ್ತಿದೆ, ಬೆಳಕ ಸೆರೆಯ ತೊರೆದು ಈ ಸಂಜೆಗೆ ಜಾರುತ್ತಿದೆ. ಶಾಶ್ವತಾಯಿರುಳುವೆ ಮಾತಿನ ತಿರುಳನು ಜಾರುತ್ತಿದೆ. ಅಭಿಜಿತ್ ಮಹೇಶ್ ಅವರ ರಚನೆ, ಅಭಿಲಾಷ್ ಮತ್ತು ಜೋಯಲ್ ಅವರ ಸಂಗೀತವಿದೆ ಗಜಪಡೆ ಚಿತ್ರಕ್ಕಾಗಿ. ಹಾಡಿದ್ದಾರೆ ಚಿಂತನ್ ವಿಕಾಸ್, ಗಜಪಡೆ ಚಿತ್ರದ ಈ ಗೀತೆ. ಸಂಜೆಯಾಗಿದೆ ನೀನಿಲ್ಲದೆ, ಈ ಸಂಜೆಯಾಗಿದೆ ಈ ಸಂತೆ ಸಾಕಾಗಿದೆ ನೀನಿಲ್ಲದೆ, ಈ ಸಂತೆ ಸಾಕಾಗಿದೆ ಏಕಾಂತವೇ ಿದೆ ನೀನಿಲ್ಲದೆ, ಈ ಸಂಜೆ ಯಾಕಾಗಿದೆ. ಸೊನ್ನ ನಿಗಮ್ ಅವರ ಸ್ವರದಲ್ಲಿ ಕೇಳಿದ್ರಿ ಗೆಳೆಯ ಚಿತ್ರದ ಹಾಡು. ಜಯಂತ್ ಕಾಯ್ಕಿಣಿಯವರು ಬರೆದ ಗೀತೆಗೆ ಸಂಗೀತ ನೀಡಿದವರು ಮನೋಮೂರ್ತಿ. ಅರೇ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ. ಇದನ್ನ ಹೇಗೆ ಮಾಡಿರ್ವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಮುಂದಿನ ಗೀತೆಯನ್ನು ಹಾಡಿದ್ದಾರೆ ಶರಣ್ಯ ಗೋಪಿನಾಥ್ ಅವರು, ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಚಿತ್ರಕ್ಕಾಗಿ. ರಕ್ಷಿತ್ ಶೆಟ್ಟಿಯವರು ಗೀತೆಯನ್ನು ಬರೆದಿದ್ದಾರೆ. ಚರಣ್ ರಾಜ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದಿದೆ ಈ ಹಾಡು. ಸಂಜಗೆ ಅವನನು ತಾಯಿಯ ಜೊತೆ ಸೇರಿ ಅಲಂಕರಿಸಲೆ ನೀ ಮರೆತಿರು ಕಥೆಯೊಂದನು ನೆನಪಿನ ಬುದ್ಧಿಯಲ್ಲಿ ಹುಡುಕಿ ಭೇಟಿಯಾದೆನು ಇನ್ನೇನು ಇನ್ನೇನು ಮಾತು ಮಾತಲ್ಲೇ ಮಾರು ಸಂಜೆ ಎರಡು ಮನಸ್ಸು ಮೂರು ಹೆಜ್ಜೆ ನಾಲ್ಕು ಮಾತು ಬೀಸೋ ಗಾಡಿ ಬೋಡೋ ಬೋಡ ನಿಂತು ನಿಂತು ನೋಡೋ ಹೊತ್ತು ಶಾಲೆಗೆ ತಲೆಯ ಕೆರೆದು ಸಾಕಾಗಿದೆ ಹೆಸರೇನು ನನ್ನದು ಮರೆತೋಗಿದೆ ಎಲ್ಲ ಇದ್ದಕ್ಕಿದ್ದ ಹಾಗೆ ಹೀಗೆ ಹೇಗಾಯ್ತು ಸ್ವರ್ಗ ಸೀದಾ ಬಂದು ಡಿಕ್ಕಿ ಕೊಟ್ಟ ಹಾಗಾಯ್ತು ನ ಕಚ್ಚಿಕೊಂಡೆ ನಂದೆ ಬೆರಳು ನಕ್ಕಂತೆ ನನ್ನೇ ನೋಡಿ ಎರಡು ಮನಸ್ಸು ಮೂರು ಹೆಜ್ಜೆ ನಾಲ್ಕು ಮಾತು ಬೀಸೋ ಗಾಳಿ ಓಡೋ ಬೋಡ ನಿಂತು ನಿಂತು ನೋಡೋ ಹೊತ್ತು ಶವಕ್ಕಲಿ ಶವಕ್ಕಲಿ ಶವ ಶವಕ್ಕಲಿ ಶವಕ್ಕಲಿ ಶವ ಹೋದೆನು ನಿನ ಒಂದು ಸ್ಪರ್ಶಕ್ಕೆ ಹೃದಯ ಒಳಗೆ ಪರದಾಡಿದೆ ಅದಕ್ಕೇನು ಬೇಕಿದೆ ಕೊಡಬಾರದೆ ಚೂರು ಮಾಡೋದೇನೆ ನಿನ್ನ ಜೊತೆ ಚೌಕಾಸಿ ನಂಗೆ ಅಭ್ಯಾಸನೇ ಇಲ್ಲ ಹುಡುಗಿರ್ ಪಟ್ಟಸಿ ಸಿಕ್ಕಿಲ್ಲ ಯಾಕೆ ನೀನು ಮೊದಲು ಗೊತ್ತಿಲ್ಲ ಪ್ರೀತಿ ಇಂಥ ಅಮಲು ಎರಡು ಮನಸ್ಸು ಮೂರು ಹೆಜ್ಜೆ ನಾಲ್ಕು ಮಾತು ಬೀಸೋ ಗಾಳಿ ಓಡೋ ಬೋಡ ನಿಂತು ನಿಂತು ನೋಡೋ ಹೊತ್ತು ಕಾರ್ತಿಕ್ ಅವರ ದನಿಯರಿ ಕೇಳಿದ್ರಿ ಬುಲ್ಬುಲ್ ಚಿತ್ರದ ಹಾಡನ್ನ. ಕವಿರಾಜ್ ಅವರ ಗೀತೆಗೆ ಸಂಗೀತ ಸಂಯೋಜಿಸಿದ್ದವರು ವಿ ಹರಿಕೃಷ್ಣ. ಚಿತ್ರಗೀತೆಗಳ ಈ ಕಾರ್ಯಕ್ರಮದಲ್ಲಿ ಈಗ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ. ಶಮಿತಾ ಮಲ್ನಾಡ್ ಅವರ ಸ್ವರದಲ್ಲಿ ಜೊತೆಯಾಗಿದ್ದಾರೆ ರವಿ ಕುಲಕರ್ಣಿ ಅವರು. ಪ್ರಕಾಶ್ ಎಸ್ ಕಮ್ಮರ ಅವರ ಗೀತೆಗೆ ಎಂ ವಿಜಯ್ಕುಮಾರ್ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ. ದ್ರೋಹಿ ಚಿತ್ರದ ಈ ಹಾಡು ಜೀ ಕಲಿ ನಾನಾಗಲಿ ಭಾವರ ಆರಿಸಲಿ ನಿನ್ನ ತಂಬೂರಿ ಆರಿಸಲಿ ನಿನ್ನ ತಂಬೂರಿ ಚಿತ್ರದ ಈ ಹಾಡಿನೊಂದಿಗೆ ಚಿತ್ರಗೀತೆಗಳ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ಕೇಳುಗರೆ, ಮತ್ತೆ ಚಿತ್ರಗೀತೆಗಳು ರಾತ್ರಿ 11 ಗಂಟೆಗೆ ಮೂಡಿ ಬರಲಿದೆ. ಕೇಳ್ತಾ ಇದ್ರೆ ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ಮೂಡಿ ಬಂದ ಚಿತ್ರಗೀತೆಗಳನ್ನು ಆಕಾಶವಾಣಿ ಬೆಂಗಳೂರು, ಸಮಯ 6 ಗಂಟೆ. ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. 6:30 ಡಾಕ್ಟರ್ ಎನ್ ಗೋಪಾಲಕೃಷ್ಣ ಅವರಿಂದ ವಿಜ್ಞಾನದ ಮುನ್ನಡೆ. 6:51 ದೇಶಭಕ್ತಿ ಗೀತೆಗಳು. 7 ಗಂಟೆಗೆ ಕೃಷಿ ರಂಗ ಕಾರ್ಯಕ್ರಮ. ಬಾಳೆ ಬೆಳೆಯ ಬೇಸಾಯ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ನಿವೃತ್ತ ತೋಟಗಾರಿಕೆ ಪ್ರಾಧ್ಯಾಪಕರಾದ ಡಾ ಜಿಕೆ ಮುಕುಂದ ಅವರೊಂದಿಗೆ ಸಂದರ್ಶನ. 7:45 ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ. ರಾತ್ರಿ 9:05 ಯುವವಾಣಿ. ರಾಷ್ಟೀಯ ಯುವ ಜನೋತ್ಸವಕ್ಕೆ ಆಯ್ಕೆಯಾದ ಕಲಬುರಗಿಯ ಆಕಾಂಕ್ಷಾ ಪ್ರಮೋದ್ ಪುರಾಣಿಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾ ಸದಾನಂದ ಪೆರ್ಲಾ. ಕಲಬುರಗಿ ಕೇಂದ್ರದ ಕೊಡುಗೆ ಯುವವಾಣಿ ಕಾರ್ಯಕ್ರಮ. ರಾತ್ರಿ 9:30 ರಾಷ್ಟೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಮೂಡಿಬರಲಿದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪಂಡಿತ್ ರಣಜಿತ್ ಸೇನ್ ಗುಪ್ತಾ ಅವರ ಸರೋದ್ವಾದನ ಆಲಿಸಲಿದ್ದೀರಿ. 11 ಗಂಟೆಗೆ ನಮ್ಮ ನಿಲಯದಿಂದ ಚಿತ್ರಗೀತೆಗಳು. ಇವಿಷ್ಟು ಇನ್ನು ಮುಂದೆ ಪ್ರಸಾರವಾಗುವುದು. ಅರೆ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ. ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ. ಇದನ್ನ ಹಾಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಬೆಸ್ಕಾಂ ಮತ್ತು ಕರ್ನಾಟಕ ಸರ್ಕಾರ 1 ವಾರದ ಇವಿ ಅಭಿಯಾನವನ್ನು ಆಯೋಜಿಸಿದ್ದು, ಇದರ ಭಾಗವಾಗಿ 3 ದಿನಗಳ ಇವಿ ಎಕ್ಸ್ಪೋ ಜುಲೈ 1-3 ಅರಮನೆ ಮೈದಾನದಲ್ಲಿರುವ ಚಾಮರ ವಜ್ರ ಸಭಾಂಗಣದಲ್ಲಿ ನಡೆಯಲಿದೆ. 100ಕ್ಕೂ ಹೆಚ್ಚು ಪ್ರದರ್ಶಕರು ಪಾಲ್ಗೊಳ್ಳಲಿದ್ದು, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಮತ್ತು ಮಾನ್ಯ ಇಂಧನ ಸಚಿವರಾದ ಶ್ರೀ ಸುನೀಲ್ ಕುಮಾರ್ ಅವರು ಈ ಸಮಾರಂಭವನ್ನು ಉದ್ಘಾಟಿಸಲಿದ್ದಾರೆ. ಬನ್ನಿ ಪಾಲ್ಗೊಳ್ಳಿ, ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ. ಇನ್ನು ನಾಳಿನ ಕಾರ್ಯಕ್ರಮಗಳ ಪರಿಚಯ. ಬೆಳಗ್ಗೆ 6:05 ಗುಡಿಹಳ್ಳಿ ನಾಗರಾಜ್ ಅವರಿಂದ ಚಿಂತನ. ಬೆಂಗಳೂರು ಕೇಂದ್ರದ ಕೊಡುಗೆ. 6:20 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಪ್ರಸಾರ. ರೈತರಿಗೆ ಸಲಹೆ 6:45 6:50